ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗೆ ಆಕಾಶವಾಣಿಯ ಈ ಒಂದು ಕಾರ್ಯಕ್ರಮ ಜನಜನಿತವಾಗಿದೆ. ಸಾಕಷ್ಟು ರೈತ ಬಾಂಧವರು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ, ಮತ್ತು ರೈತರಿಗೆ ಬೇಕಾದಂಥ ಅನುಕೂಲತೆಗಳು ಈ ಒಂದು ಕಾರ್ಯಕ್ರಮದ ಮುಟ್ತಾ ಇದೆ ಅಂತೇಳಿ ಸಾಕಷ್ಟು ನಮಗೆ ಪ್ರತಿಕ್ರಿಯೆಗಳು ಲಭ್ಯವ. ನೋಡ್ರಿ, ಈಗ ಮುಂಗಾರು ಆರಂಭ ಆಗಿದೆ. ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಬದುಕು ಮುಂಗಾರಿನಿಂದನೇ ಆರಂಭ ಆಗ್ತದೆ. ಮುಂಗಾರು ಮಳೆ ಚೆನ್ನಾಗತ್ತೆ ಅಂದರೆ ರೈತ ಎರಡು ಪೀಕ್ ತೊಗೊಳ್ತಾನೆ. ಕಪ್ಪು ಮಣ್ಣಿನ ಪ್ರದೇಶದ ರೈತ ಬಾಂಧವರಿಗೆ ಭಾಳ ಒಂಥರ ಇದು ಖುಷಿಯನ್ನು ನೀಡುವಂಥ ವಿಚಾರ. ಆದರೂ ಏನಾಗಿದೆ ನಮ್ಮ ದೇಶದೊಳಗೆ, ಜಗತ್ತಿನೊಳಗೆ ಅನ್ರಿ, ಈ ಗ್ಲೋಬಲ್ ವಾರ್ಮಿಂಗಿನ ವೈಪರೀತ್ಯಗಳಾಗ್ತಾಯಿದ್ದಾವೆ. ಯಾವಾಗ ಬೇಕು ಅವಾಗ ಮಳೆ ಆಗುವುದಿಲ್ಲ, ಯಾವಾಗ ಬೇಡ ಅವಾಗ ಮಳೆ ಆಗ್ತದೆ. ಹೀಗಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೂ ಒಂದು ಕಾರಣ ಇರ್ಬೋದು, ಯಾಕಂದರೆ ನಾವು ಏನು ಮಾಡ್ತೀವಿ, ನೈಸರ್ಗಿಕ ಅಂಶವನ್ನು ನಮ್ಮ ಹೊಲದೊಳಗೆ ಕಡಿಮೆ ಮಾಡ್ತಾ ಇದ್ದೀವಿ. ಸಾವಯವ ಅಂಶ ಇಲ್ಲ, ಗೊಬ್ಬರಗಳನ್ನು ಅಂದರೆ ಸಾಕಷ್ಟು ದುಬಾರಿ ಗೊಬ್ಬರವನ್ನು ತೊಗೊಂಬರೋದು, ಆಮೇಲೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದಿಲ್ಲ, ಮತ್ತು ಹೀಗಾಗಿ ಬೀಜೋಪಚಾರ ಮಾಡೋಂಗಿಲ್ಲ. ಅಂದರೆ ವೈಜ್ಞಾನಿಕವಾಗಿ ತಾಂತ್ರಿಕ ಬೆಳೆಯನ್ನು ಬೆಳೀಬೇಕು ಅಂತಂದರೆ, ನಮಗೆ ಉದಾಹರಣೆ ಅಂದರೆ ಇಸ್ರೇಲ್ ಮಾದರಿ. ಇಸ್ರೇಲು ಬೇರೆ ಬೇರೆ ದೇಶದೊಳಗೆ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ, ಯಾಕೆ ನಮ್ಮಲ್ಲಿ ಆಗ್ತಾ ಇಲ್ಲ ಅಂದರೆ, ಅವರು ಮಣ್ಣಿನ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಕೃಷಿ ಮಾಡ್ತಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ಇವತ್ತು ನಾವು ಕಬ್ಬಿನ ಪೀಕ್ ಬಂದಮೇಲೆ ಅದನ್ನು ಕೆಲಸ ಆಗ್ತದೆ ಅಂತ ಹೇಳಿ ಬೆಂಕಿ ಹಚ್ಚಿಬಿಡ್ತೀವಿ, ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ನೀವು ಭೂಮಿಯ ಆರೋಗ್ಯ, ಮಣ್ಣಿನ ಆರೋಗ್ಯ ನೀವು ಕಾಪಾಡ್ಕೊಂಡು ಬಂದ್ರೆ ಅಂದರೆ ನಿಮ್ಮ ಆರೋಗ್ಯ ತನ್ನಿಂತಾನ ಚಲೋ ಆಗ್ತದೆ. ಇವತ್ತು ನಮ್ಮ ಸಣ್ಣ ಸಣ್ಣ ಊರೊಳಗೆ, ಗಂಗಾವತಿ ಅಂತ ಊರೊಳಗೆ ನಮ್ಗೆ ಕ್ಯಾನ್ಸರ್ ಹಾಸ್ಪಿಟಲ್ ಅದ. ಯಾಕದವು ಅಂದರೆ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ನಮ್ಮ ಆಹಾರ ಉತ್ಪನ್ನಗಳ ಗುಣಮಟ್ಟ ಭಾಳ ಕೆಟ್ಟದಾಗಿದೆ. ಅದಕ್ಕೆ ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಾಗಿದೆ ಅಂತೇಳಿ ಆಸೆ ಮಾಡ್ತಾ, ಈಗ ಮುಂಗಾರು ಪ್ರವೇಶ ಆಗಿದೆ. ರೈತರ ಮುಖದಲ್ಲಿ ಸಾಕಷ್ಟು ಆಗಿದೆ, ಯಾಕಂದರೆ ಮೇ 25ರಿಂದನೇ ನಮ್ಗೆ ಮಳೆ ಪ್ರಾರಂಭವಾಗಿದೆ. ಅವಧಿ ಪೂರ್ವವಾಗಿ ಮುಂಗಾರು ಪ್ರವೇಶ ಆಗಿದೆ, ಮತ್ತು ಸಾಕಷ್ಟು ಮಳೆ, 4 ಪಟ್ಟು ಮಳೆ ಬಂದ್ಬಿಟ್ಟದ, ಜಾಸ್ತಿ ಆಗಿದೆ. ಮಣ್ಣಿನ ತೇವಾಂಶ ಹೆಚ್ಚಾಗಿದೆ. ಮತ್ತು ಈಗ ಭೂಮಿಯನ್ನು ಸಿದ್ಧಪಡಿಸಿಕೊಂಡು ಟ್ರ್ಯಾಕ್ಟರ್ ಹೊಡೆದವರಂತೂ ಭಾಳ ಖುಷಿಪಟ್ಟಿರ್ತಾರೆ, ಯಾಕಂದರೆ ಭೂಮಿಗೆ ಸಾಕಷ್ಟು ನೀರಿನ ಒಂದು ಪ್ರವೇಶ ಆಗಿರೋದ್ರಿಂದ ಈ ರೋಹಿಣಿ ಮಳೆ ಅವರಿಗೆ ಒಂದು ಅದೃಷ್ಟದ ಹಾದಿಯನ್ನು ತೋರಿದೆ. ಮತ್ತು ಈ ಜೂನ್ ಮೊದಲ ವಾರದಲ್ಲಿ ಕೂಡ ಮತ್ತೆ ಮಳೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ರೈತ ಬಾಂಧವರು ಮಣ್ಣಿನ ತೇವಾಂಶವನ್ನು ನೋಡಿಕೊಂಡು ಈ ಹೆಸರು, ಉದ್ದು, ಭತ್ತ, ಗೋಂಜೋಳ, ಶೇಂಗಾ, ಹತ್ತಿ, ಸೋಯಾವರೆ, ಮೆಣಸಿನಕಾಯಿ, ಈರುಳ್ಳಿ, ಊದಲು ಇವುಗಳನ್ನೆಲ್ಲ ಬಿತ್ತಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಅಂತಂದರೆ ನಾವು ಹವಾಮಾನ ವೈಪರೀತ್ಯಗಳನ್ನು ತಿಳ್ಕೊಳ್ಬೇಕು. ನಮಗೆ ನಾಡಿ ಮಿಡಿತ ನಮಗೆ ಗೊತ್ತಾಯ್ತು ಅಂದರೆ ಆವಾಗ ನಮ್ಮ ರೈತ ಬಾಂಧವನಿಗೆ, ಯಾಕಂದರೆ ಎಲ್ಲರಿಗೂ ಕೂಡ ಈ ಬೋರ್ ಹಾಕಿ ನೀರು ತೊಗೊಳೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮಳೆಯ ಮೇಲೇ ಅವಲಂಬಿತ ಆಗುವ ರೈತರಿರೋದ್ರಿಂದ ಹವಾಮಾನ ಒಂದು ವಿಚಾರಗಳನ್ನು, ಹವಾಮಾನ ತಜ್ಞರು ಹೇಳುವಂಥ ವಿಚಾರಗಳನ್ನು ನಾವು ಗಮನಿಸಲೇಬೇಕು. ಇವತ್ತು ನಮ್ಮ ಜೊತೆಗೆ ಒಬ್ಬ ಹವಾಮಾನ ತಜ್ಞರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಗ್ರಿ ಮೆಟ್ರಾಲಜಿ ಮತ್ತು ಅಂದರೆ ಕೃಷಿ ಹವಾಮಾನ ಶಾಸ್ತ್ರ ಅದರದ ಒಂದು ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ JA Hosmat ಅವರಿದ್ದಾರೆ. ರೈತರಿಗೆ ನೆರವಾಗ ನಿಟ್ಟಿನೊಳಗೆ ನಾವು ಏನು ಮಾಡಲಿ ಅಂತ ಒಂದು ಯಾವಾಗಲೂ ತುಡಿತಾ ಇರೋದು. ಹವಾಮಾನ ವೈಪರೀತ್ಯಗಳನ್ನ ನಾವು ಗಮನಿಸಬೇಕು, ಅಂದಾಗಲೇ ನಾವು ಉತ್ತಮ ಇಳುವರಿಯನ್ನು ಪಡಿಬೋದು ಅಂಥೇಳಿ ಅವರು ರೈತರಿಗೆ ಸಾಕಷ್ಟು ಕರೆ ನೀಡ್ತಾ ಇದ್ದಾರೆ. ಇವತ್ತು ಈ ಸಾಂದರ್ಭಿಕವಾಗಿ ಅವರು ನಮ್ಮ ಜೊತೆಗಿದ್ದಾರೆ ಈ ನಮ್ಮ ಕಾರ್ಯಕ್ರಮದೊಳಗೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ JA Hosmat ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ರೈತ ಬಾಂಧವರೇ. ಡಾಕ್ಟರ್ JA Hosmat ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸರಿಯಾದ ಮುಂಗಾರು ಪ್ರವೇಶ ಆಗ್ತಾ ಇದೆ, ಈ ಒಂದು ಸಂದರ್ಭದೊಳಗೆ ಯಾವ ರೀತಿ ತಮಗೂ ಕೂಡ ಸಂತೋಷ ಆಗಿದೆ ಅದನ್ನು ನಮ್ಮ ರೈತ ಬಾಂಧವರ ಜೊತೆ ಹಂಚ್ಕೋಬೋದಾ? ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ. ಈಗಾಗಲೇ ನಮ್ಮ ಶರಣಬಸವ ಚವಳಿನವರು ಈಗಾಗಲೇ ವಿಸ್ತೃತವಾಗಿ ವಿವರಣೆ ಕೊಟ್ಟಿದ್ದಾರೆ. ಏನಂತಂದರೆ ಮುಂಗಾರು ಈಗಾಗಲೇ ಪ್ರವೇಶ ಆಗಿದೆ, ನಮ್ಮ ರೈತರು ಯಾವ ರೀತಿಯಾಗಿ ಈಗ ಬಿತ್ತನೆಯನ್ನು ಕೈಗೊಳ್ಳಬೇಕು, ಏನು ಮಾಡಬೇಕನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಸ್ತೃತ ವಿಷಯವನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಈ ಮುಂಗಾರು ಹಂಗಾಮಿಗೆ ಈಗ ಹವಾಮಾನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮುಂದೆ ಯಾವ ರೀತಿ ಇರಬಹುದು, ಹಿಂದೆ ಯಾವ ರೀತಿಯಾಗಿ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಸರಿಯಾಗಿ ಮಳೆ ಬರಲಿಲ್ಲ, ಸಕಾಲಕ್ಕೆ ಮಳೆ ಬರಲಿಲ್ಲ, ಆ ಕಾರಣದಿಂದಾಗಿ 2023 ಇಸವಿಯಲ್ಲಿ ಸರಿಯಾಗಿ ಮಳೆ ಬರದಿದ್ದೇ ಕಾರಣ ಬಹಳಷ್ಟು ಬೆಳೆ ಕುಂಠಿತಗೊಂಡು ಸರಿಯಾಗಿ ಉತ್ಪಾದನೆ ಆಗಲಿಲ್ಲ. ಆದರೆ ಅದೇ 2024 ಒಳ್ಳೆಯ ರೀತಿಯಾಗಿ ಮಳೆಯನ್ನು ನಾವು ಪಡೆದೆವು. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರೆಲ್ಲರೂ ಖುಷಿಯಾಗಿ ಒಳ್ಳೆಯ ಒಂದು ಉತ್ಪಾದನೆಯನ್ನು, ಬೆಳೆ ಉತ್ಪಾದನೆಯನ್ನು ಮಾಡಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡಾರೆ. ಅದೇ ರೀತಿಯಾಗಿ ಈ ವರ್ಷ ಅಂದರೆ 2025 ವರ್ಷಕ್ಕೆ ಮುಂಗಾರು ಮಳೆ ಯಾವ ರೀತಿಯಾಗಿ ರೈತರಿಗೆ ವರದಾನ ಆಗಬಲ್ಲದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಂಗಾರು ಹಂಗಾಮಿಗೆ ಹವಾಮಾನ ಪರಿಸ್ಥಿತಿ ಸ್ವಲ್ಪ ಒಂದು ಅವಲೋಕನ ಹೇಳ್ತೀನಿ. ಏನಂತಂದರೆ ಇದು ಮಾನ್ಸೂನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಮಾನ್ಸೂನ್ ಅಂತ ಒಂದು ಶಬ್ದ ಅರೇಬಿಕ್ನಿಂದ ಬಂದದ್ದಾಗಿದೆ, ಇದು ನಮ್ಮ ದೇಶದಲ್ಲ. ಅಂದರೆ ಇದರ ಅರ್ಥ ಋತು ಅಂತೇಳಿ. ಈ ಭೂಪ್ರದೇಶ ಮತ್ತು ಪಕ್ಕದ ಸಾಗರದ ನಡುವಿನ ತಾಪಮಾನದ ಏರಿಕೆಯಿಂದೆ ವಾತಾವರಣದಲ್ಲಿ ಉಂಟಾಗುವ ಒತ್ತಡದ ವ್ಯತ್ಯಾಸದಿಂದ ಉದ್ಭವಿಸುತ್ತದೆ. ಈ ಒಂದು ವರ್ಷದ ಅವಧಿಯ ಗಾಳಿ ಬೀಸುವ ದಿಕ್ಕಿನ ಚಲನೆಯನ್ನು ಆಧರಿಸಿ ಈ ಅವಧಿಗೆ ಮಾನ್ಸೂನ್ ಎಂದು ಕರೀತಾರೆ. ಮಾನ್ಸೂನ್ ಇತಿಹಾಸ ಹೇಳಬೇಕಂತಂದ್ರೆ, ಪ್ರಾಚೀನ ಪ್ರಪಂಚದ ನಾವಿಕರು ಗಾಳಿ ಬೀಸುವ ದಿಕ್ಕು, ವೇಗ ಮತ್ತು ಅವುಗಳ ಆವರ್ತತೆಗಳನ್ನು ಅನುಸರಿಸುತ್ತಿದ್ದರು. ರೋಮನ್ನರು, ಗ್ರೀಕರು ಮತ್ತು ಅರಬ್ಬರು ಈ ಮಾರುತಗಳ ಮಾಹಿತಿಯನ್ನು ಕಡಲ ವ್ಯಾಪಾರಕ್ಕೆ ಬಳಸುತ್ತಿದ್ದರು. ಇತಿಹಾಸಕಾರರು ಹೇಳುವಂತೆ ಗ್ರೀಕ್ ನ್ಯಾವಿಗೇಟರ್ ಮತ್ತು ವ್ಯಾಪಾರಿ ಹಿಪ್ಪಲನ್ ಅರೇಬಿಯನ್ ಸಮುದ್ರದ ಮೂಲಕ ಕೇರಳದ ಕಡೆಗೆ ಈ ಗಾಳಿ ಚಲಿಸುವ ಮಾರ್ಗವನ್ನು ಕಂಡುಹಿಡಿದರು. ಎರಡು ಮುಂಗಾರುಗಳು ಭಾರತಕ್ಕೆ ಬರ್ತಾ ಇದೆ, ಒಂದು ನೈಋತ್ಯ ಮಾರುತ ಇನ್ನೊಂದು ಈಶಾನ್ಯ ಮಾರುತ. ಅದನ್ನು ಇಂಗ್ಲಿಷ್ನಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ ನಾವು ಕರಿತಾ ಇದ್ದೇವೆ. ಈ ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಅಂದರೆ ನೈಋತ್ಯ ಮುಂಗಾರು ಹಾಗೂ ಈಶಾನ್ಯ ಮುಂಗಾರು ಯಾವ ರೀತಿಯಾಗಿ ಬರ್ತಾ ಇದ್ದಾವೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಏನಂತಂದರೆ, ಮಳೆಯು ಸಮುದ್ರದ ಕಾಯುವಿಕೆಯಿಂದ ನೀರು ಆವಿಯಾಗಿ ಮೋಡವಾಗಿ ಪರಿವರ್ತನೆಗೊಂಡು ಹೆಚ್ಚಿನ ಸಾಂದ್ರತೆ ಇರುವ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರುವ ಪ್ರದೇಶಕ್ಕೆ ಮೋಡಗಳಾಗಿ ಪರಿವರ್ತನೆಗೊಂಡು ಮಾರುತಗಳ ಪ್ರಭಾವ ಮತ್ತು ವೇಗದಿಂದ ಚಲಿಸಿ ಮಳೆಯನ್ನು ಬರಿಸುತ್ತವೆ. ನಮಗೆಲ್ಲ ಗೊತ್ತಿದ್ದಂತೆ ಸೂರ್ಯನ ಶಾಖದಿಂದ ಭೂಮಿಯು ಕಾಯ್ದು ಬಿಸಿ ಗಾಳಿಯು ಕಡಿಮೆ ಸಾಂದ್ರತೆ ಹೊಂದಿರುವುದರಿಂದ ಭೂಮಿ ಮೇಲಕ್ಕೆ ಒತ್ತಲ್ಪಡುತ್ತದೆ. ಈ ರೀತಿಯಾದ ಹೆಚ್ಚು ಸಾಂದ್ರತೆ ಇರುವ ತಂಪಾದ ಗಾಳಿಯು ಬಿಸಿ ಗಾಳಿಯು ಮೇಲಕ್ಕೆ ಸರಿದಾಗ ಅದರ ಜಾಗಕ್ಕೆ ಚಲಿಸಲ್ಪಟ್ಟು ಮೋಡಗಳಿಂದ ಮಳೆಯನ್ನು ಸುರಿಸುತ್ತವೆ. ಈ ವಿದ್ಯಮಾನವು ಸ್ವಾಭಾವಿಕವಾಗಿ ಪರಿಸರದಲ್ಲಿ ನಡೆಯುತ್ತಲೇ ಇರುತ್ತದೆ. ಸಾಮಾನ್ಯವಾಗಿ ವಾಣಿಜ್ಯ ಮಾರುತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತಿರುತ್ತವೆ. ಈ ವಾಣಿಜ್ಯ ಮಾರುತಗಳು ಅಂದರೆ ಅವನ್ನ ಇಂಗ್ಲೀಷ್ನಲ್ಲಿ ಟ್ರೇಡ್ ವಿಂಡ್ಸ್ ಅಂತ ಕರೀತಾ ಇದ್ದವು. ಇವು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕಾದ ಮಧ್ಯಭಾಗದಿಂದ ಬೀಸುತ್ತಿರುತ್ತವೆ. ದಕ್ಷಿಣ ಅಮೆರಿಕಾದಿಂದ ಬಿಸಿಯಾದ ನೀರು ಅಂದರೆ ದಕ್ಷಿಣ ಅಮೆರಿಕಾದ ಪೂರ್ವ ಭಾಗದ ಕರಾವಳಿ ಪೆರುವಿನಿಂದ ಅಂದರೆ ಪೆರುವಿನ ಕೋಸ್ಟ್ ಅಂತ ಏನು ಹೇಳ್ತೇವಲ್ಲ, ಆಸ್ಟ್ರೇಲಿಯಾದ ಕಡೆಗೆ ಪೂರ್ವ ಭಾಗಕ್ಕೆ ಮತ್ತು ಇಂಡೋನೇಷ್ಯಾದ ಭಾಗಕ್ಕೆ ಬಂದಾಗ ಈ ಬಿಸಿ ನೀರು ಮತ್ತಷ್ಟು ಸೂರ್ಯನ ಶಾಖಕ್ಕೆ ಬಿಸಿಯಾಗಿ ಆವಿಯಾಗಿ ವಾತಾವರಣದ ಮೇಲೆ ಹೋಗುತ್ತದೆ. ಮೋಡವಾಗಿ ಪರಿವರ್ತನೆಗೊಂಡು ಮಳೆಯನ್ನು ಆಸ್ಟ್ರೇಲಿಯಾದ ಮೇಲೆ ಸುರಿಸಿ ಇದೇ ಮೋಡಗಳು ನೈಋತ್ಯ ಮಾರುತವಾಗಿ ಮಾರ್ಪಟ್ಟು ದಕ್ಷಿಣ ಭಾರತದ ಕೇರಳಕ್ಕೆ ಬಂದು ಇಡೀ ಭಾರತದಾದ್ಯಂತ ಮಳೆಯನ್ನು ಸುರಿಸುತ್ತದೆ. ಇದನ್ನೇ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಇಂಗ್ಲಿಷ್ನಲ್ಲಿ ಹೇಳುತ್ತೇವೆ. ಅದನ್ನೇ ಕನ್ನಡದಲ್ಲಿ ನಾವು ನೈಋತ್ಯ ಮಾರುತ ಅಂತ ಕನ್ನಡದಲ್ಲಿ ಕರಿತಾ ಇದ್ದೇವೆ. ಡಾಕ್ಟರ್ ಹೊಸಮಠ್ ಅವರು ಬಹಳ ಅದ್ಭುತವಾಗಿ ನೀವು ಅಂದ್ರೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಯಾವಾಗ್ಲೂ ಒಂದು ಆಶ್ಚರ್ಯ ಅಂದ್ರೆ ಸಮುದ್ರದ ನೀರು ಹೆಂಗ ಮೇಲೆ ಹೋಗಿ ಅವಿಯಾಗಿ ಹೋಗಿ ಮಳೆ ಆಗ್ತದ, ಎಷ್ಟು ಒಂದು ನಿಸರ್ಗ ಒಂದು ವೈಚಿತ್ರ್ಯ ಪೂರ್ಣವಾಗಿದಲ್ಲ, ನಿಸರ್ಗದಿಂದ ಕೊಡಮಾಡಿದ ಒಂದು ವರದಾನ ಅಂತ ಹೇಳ್ಬೋದು. ಬಹಳ ಅದ್ಭುತ ರೀ ಅದು ನಿಜವಾಗಿ ಕೂಡ. ಅಂದ್ರೆ ಯಾರದ ನೀರು ಮತ್ತೆ ಹೆಚ್ಚಾದ ನೀರು ಮತ್ತೆ ಸಮುದ್ರಕ್ಕೆ ಹೋಗ್ತದೆ. ಆಮೇಲೆ ಮುಖ್ಯವಾಗಿ ರೀ ಇನ್ನೊಂದು ಅಂದ್ರೆ, ಮೊದಲ ಒಂದು ಕಾಲ ಇತ್ತು ರೀ 30-40 ವರ್ಷದಿಂದ ಧಾರಾಳವಾಗಿ ಮಳೆ ಆಗ್ತಿತ್ತು. ಆಮೇಲೆ ಯಾವಾಗ ಬೇಕು ಅವಾಗ ಮಳೆ ಆಗ್ತಿತ್ತು. ಯಾವಾಗ ನಾವು ರಾಶಿ ಮಾಡತ್ತೀವಿ ಅವಾಗ ಮಳೆ ಆಗ್ತಿದ್ದಲ್ಲ, ನುಕ್ಸಾನ್ ಆಗ್ತಿದ್ದಲ್ಲ. ಈಗೇನ್ರಿ ಮಹಾಪೂರ್ಗಳ ಎಷ್ಟು ಸಾಕಷ್ಟು ತೊಂದರೆ ಆಗ್ತದೆ, ಎಷ್ಟು ತೊಂದರೆ. ಯಾಕೆ ಈ ಹವಾಮಾನ ವೈಪರೀತ್ಯಗಳಿಗೆ ಏನ್ ಕಾರಣ ಅಂತ, ಗ್ಲೋಬಲ್ ವಾರ್ಮಿಂಗ್ ನೂರಕ್ಕೆ ನೂರಷ್ಟು ಸತ್ಯ ಇದೆ. ಏನಂತಂದ್ರೆ ಇದು ಹಸಿರು ಮರಣೆ ಪರಿಣಾಮ ಅಂತ ಏನ್ ಹೇಳ್ತಾ ಇದೀವಲ್ಲ, ಅದನ್ನೇ ಇಂಗ್ಲಿಷ್ನಲ್ಲಿ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಹಸಿರು ಮರಣೆ ಪರಿಣಾಮಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್ ವಾತಾವರಣದಲ್ಲಿ ಬಹಳಷ್ಟು ಇರೋದ್ರಿಂದ ಈ ಇಂಗಾಲದ ಡೈಆಕ್ಸೈಡ್ ಜೊತೆ ಜೊತೆಗೇನೆ ಇನ್ನಷ್ಟು ಹಸಿರುಮನೆ ಪರಿಣಾಮವನ್ನು ಬೀರುವಂತಹ ಅನಿಲಗಳು ಹೊರಸೂಸ್ತಾ ಇದಾವೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈಗ ಭತ್ತದ ಗದ್ದೆಯಲ್ಲಿ ಇರುವಂತ ಒಂದು ನೀರು ನಿಲ್ಲೋದ್ರಿಂದ ಮೀಥೇನ್ ಅನ್ನುವಂತ ಒಂದು ಅನಿಲ ಅದು ವಾತಾವರಣವನ್ನು ಸೇರ್ತಾ ಇದೆ. ಅದರ ಜೊತೆ ಜೊತೆಗೆ ಇತ್ತಿತ್ತಲಾಗಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಈ ನೈಟ್ರೋಜಿನಸ್ ಫರ್ಟಿಲೈಸರ್ಸ್ ಅಂದರೆ ಸಾರಜನಕ ಒದಗಿಸುವಂತ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಉಪಯೋಗ ಮಾಡೋದ್ರಿಂದ ಎಲ್ಲ ಡಿಎಪಿ ಯೂರಿಯಾ ಇರಬಹುದು ಅಂದ್ರೆ ಇವೆಲ್ಲ ಸಾರಜನಕವನ್ನು ಒದಗಿಸುವಂತ ರಾಸಾಯನಿಕ ಗೊಬ್ಬರಗಳು. ಈ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ನಾವ್ ಏನ್ ಮಾಡ್ತಾ ಇದೀವಲ್ಲ, ಈ ರಾಸಾಯನಿಕ ಸೈಡ್ ಎಫೆಕ್ಟ್ ಬಹಳ ಇದೆ. ಸೈಡ್ ಎಫೆಕ್ಟ್ ಅಂದ್ರೆ ಹೆಂಗ್ ಅಂತಂದ್ರೆ ಇವು ಹೆಚ್ಚಾದಂತ ಸಾರಜನಕ ಏನಿದೆಯಲ್ಲ ಅದು ಭೂಮಿಯ ಒಳಗಡೆ ನೀರಿನೊಂದಿಗೆ ಇಂಗಿ ಅದು ಬೋರ್ವೆಲ್ ನಲ್ಲೂ ಕಾಣಿಸ್ತಾ ಇದೆ, ಆಮೇಲೆ ಬಾವಿಯಲ್ಲೂ ಬರ್ತಾ ಇದೆ. ಅದನ್ನೇ ನಾವು ಉಪಯೋಗ ಮಾಡ್ತಾ ಇದೀವಿ. ಅಂದ್ರೆ ಇದೇನಾಗಿದೆ, ಇನ್ಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಸಮರ್ಪಕವಾಗಿ ಬಳಕೆ ಮಾಡುವಂತ ಒಂದು ವಿಧಾನ. ರೈತರು ಏನ್ ಮಾಡ್ತಾರ್ರಿ, ಕರೆಕ್ಟ್ ಆಗಿ ಹಾಕುದಿಲ್ಲ, ಅಂದಾಜಿನ ಮೇಲೆ ಹಾಕ್ಬಿಡ್ತಾರೆ. ಈಗ ಒಂದ್ ಚೀಲ ಹಾಕಲು ಎರಡು ಚೀಲ ಹಾಕ್ಬಿಡ್ತಾರೆ. ನಾವು ಅದಕ್ಕೆ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ನಾವು ಶಿಫಾರಸು ಮಾಡಿರ್ತೇವೆ, ಈ ಬೆಳೆಗೆ ಇಷ್ಟೇ ಇದು ಹಾಕ್ಬೇಕು, ಅಂದ್ರೆ ಯೂರಿಯಾ ಎಷ್ಟು ಹಾಕ್ಬೇಕು, ಡಿ ಎ ಪಿ ಎಷ್ಟು ಹಾಕ್ಬೇಕು, ಪೊಟ್ಯಾಶ್ ಎಷ್ಟು ಹಾಕ್ಬೇಕು ಅಂತೇಳಿ. ಆದ್ರೆ ರೈತರು ಏನ್ ಮಾಡ್ತಾರೆ, ಬೆಳೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿ ನಾವು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತಲೂ ಹೆಚ್ಚಿಗೆ ಉಪಯೋಗ ಮಾಡ್ಬಿಡ್ತಾರೆ. ಆ ಹೆಚ್ಚಿಗೆ ಮಾಡಿದಂತ ಅದು ಬೆಳೆ ತನಗೆ ಎಷ್ಟು ಬೇಕಷ್ಟೇ ತಗೊಳ್ತದೆ, ಹೆಚ್ಚಿನ ತಗೊಳಂಗಿಲ್ಲ. ಅದು ಅವಾಗ ಏನಾಗುತ್ತೆ, ಹೆಚ್ಚಿಗೆ ಏನು ಉಳಿದಿರ್ತದಲ್ಲ ಅದು ಮಳೆ ನೀರಿನ ಸಂಗಡ ಭೂಮಿಯನ್ನು ಸೇರ್ಬಿಡ್ತದೆ, ಆ ಭೂಮಿಯಿಂದ ಅದು ಅಂತರ್ಜಲ ಮಟ್ಟಕ್ಕೆ ಮುಟ್ಬಿಡ್ತದೆ. ನೋಡ್ರಿ ಈಗ ರೈತ ಬಾಂಧವರು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಈಗ ನೋಡ್ರಿ ನಾವು ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಕೇಂದ್ರ ಸರ್ಕಾರದ ಘೋಷಣೆ ಅದ. ಈ ರೀತಿ ಇವರು ಹೆಚ್ಚೆಚ್ಚು ಗೊಬ್ಬರ ಹಾಕೊಂಡು ಕುಂತಾರಂದ್ರೆ ಖರ್ಚು ಜಾಸ್ತಿ ಆಗತ್ತೆ, ಆಮೇಲೆ ಅದರಿಂದ ಈ ತರ ಅನವಶ್ಯಕವಾಗಿ ಖರ್ಚು ಆಗ್ತದೆ, ಆಮೇಲೆ ಸಾರ್ವಜನಿಕ ಭೂಮಿಯೊಳಗೆ ಹೋಗಿ ಸಾಕಷ್ಟು ತೊಂದರೆ ಆಗ್ತದೆ. ನಮಗೆ ಬೋರ್ ನೀರಿನ ಬರ್ತದೆ, ನಾವು ಕುಡಿಬೇಕಾಗಿದೆ, ಸಾರ್ವಜನಿಕ ದನಕರುಗಳಿಗೆ ತೊಂದರೆ ಆಗ್ತದೆ. ಹೀಗಾಗಿ ಬಹಳ ಇದು ನಾವು ಅರ್ಥ ಮಾಡ್ಕೊಳ್ಬೇಕು, ಬಹಳ ಅವಶ್ಯಕತೆ ಅದ. ಅದಕ್ಕೆ ವೈಜ್ಞಾನಿಕವಾಗಿ ನಾವು ಮಾಹಿತಿಯನ್ನು ಮಾಡ್ಕೊಳ್ಬೇಕು, ತಂತ್ರಜ್ಞರ ಸಹಕಾರ ತೆಗೆದುಕೊಂಡು ಅಳದು ತೂಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು. ಬಹಳ ಸಮಂಜಸವಾದಂತ ವಿಚಾರ. ಇದನ್ನ ನಮ್ಮ ರೈತರು ಇದನ್ನ ಅಳವಡಿಸ್ಕೋಬೇಕಾಗ್ಯದ. ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚು ಉಪಯೋಗ ಮಾಡಬಾರ್ದು, ಯಾವುದೇ ಆಗಲಿ, ಕೀಟನಾಶಕ ಆಗಲಿ, ಕಳೆನಾಶಕ ಆಗಲಿ, ಅಥವಾ ಗೊಬ್ಬರಗಳನ್ನಾಗಲಿ. ನಾವು ಏನು ಶಿಫಾರಸು ಮಾಡಿರ್ತೇವಲ್ಲ, ಆ ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತಲೂ ಹೆಚ್ಚಾದರೆ ಇವೇನಿದಾವಲ್ಲ, ಎಲ್ಲ ನೀರುಗಳು ವಾತಾವರಣವನ್ನು ಸೇರಿಬಿಡ್ತಾವೆ. ಅದೇ ರೀತಿಯಾಗಿ N2O ಅಂತ ಹೇಳ್ತೇವೆ ನಾವು, ನೈಟ್ರಸ್ ಆಕ್ಸೈಡ್ ಅಂತೇಳಿ, ಇದು ಒಂದು ಸಾರಜನಕದಿಂದ ಉದ್ಭವ ಆಗುವಂಥ ಒಂದು ಅನಿಲ. ಇವೆಲ್ಲ ಅನಿಲಗಳು ವಾತಾವರಣವನ್ನು ಸೇರ್ತಾ ಇರೋದಾಗ ಏನಾಗ್ತದೆ, ಈ ಹಸಿರು ಮಣಿ ಪರಿಣಾಮ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ನೋಡ್ರಿ ಈಗ ಈ ಓಜೋನ್ ಪದರು ತೆಳುವಾಗ್ತಾ ಇದೆ. ಹೌದು, ನಮ್ಮನ್ನ ರಕ್ಷಣೆ ಮಾಡುವಂತ ರಕ್ಷಾ ಕವಚ ಕವಚ ಅದು, ಅದನ್ನೇ ಈಗ ಅದಕ್ಕೆ ತೂತ್ ಬಿದ್ದಿದೆ. ಇನ್ನೊಂದು ನೋಡ್ರಿ, ನಮ್ಮ ಓಜೋನ್ ಹೋಲ್ ಅಂತ ಹೇಳಿ ಅಮೆರಿಕದಂತ ದೇಶಗಳಿಗೆ ನಾವು ಮೊದಲು ಹೇಳ್ತಿದ್ವಿ, ಇಲ್ಲ ಕ್ಲೋರೋಫ್ಲೋರೋ ಕಾರ್ಬನ್ ಬಿಡ್ತಾರೆ, ಅಂದ್ರೆ ಸಾಕಷ್ಟು ಫ್ರಿಜ್ ಎಸಿ ಅಂದ್ರೆ ಆರಾಮದಾಯಕ ಜೀವನ ಮಾಡ್ಬೇಕು ಅಂತ. ನಮ್ಮ ಇದಕ್ಕೋಸ್ಕರ ನಿಸರ್ಗಕ್ಕೆ ನಾವು ವಿಷಯವನ್ನು ಬಿಡ್ತಾ ಇದ್ದೀವಿ. ಈಗ ಮೊದಲು ಅಮೆರಿಕ ಅಂತಿದ್ವಿ, ಈಗ ಭಾರತದೊಳಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಫ್ರಿಜ್ ಇಲ್ಲದೆ ಜೀವನನೇ ಇಲ್ಲ, ಮಾಡ್ತಾ ಇದ್ದಾರೆ. ಅದು ಕ್ಲೋರೋಫ್ಲೋರೋ ಕಾರ್ಬನ್ ಜಾಸ್ತಿ ಆಗೋದ್ರಿಂದ ಮತ್ತೆ ಹಸಿರು ಮನೆ ಪರಿಣಾಮಕ್ಕೆ. ಈಗ ತಾವೇನ್ ಹೇಳಿದ್ರಲ್ಲ ಸರ್, ಕ್ಲೋರೋಫ್ಲೋರೋ ಕಾರ್ಬನ್ ಅದ್ರ ಜೊತೆಗೆ ಇನ್ನೊಂದು ಅನಿಲವನ್ನು ಅದಕ್ಕೆ ಸಂಯುಕ್ತವಾಗಿ ಸೇರ್ತಾ ಇದೆ, ಅದಕ್ಕೆ HCFCs ಅಂತ ಹೇಳ್ತಾನೆ, ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ. ಇದು ಇನ್ನೂ ದುಷ್ಪರಿಣಾಮವನ್ನು ಬೀರುತ್ತದೆ. ಮೊದಲೆಲ್ಲ CFCs ಬರ್ತಾ ಇತ್ತು, ಅದರ ಜೊತೆ ಜೊತೆಗೆ ಇದು ಹೈಡ್ರೋಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಏನಿದೆ ಅಲ್ಲ, ಇದು ಇನ್ನಷ್ಟು ಹಸಿರುಮನೆ ಪರಿಣಾಮವನ್ನು ಹೆಚ್ಚು ಮಾಡ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಹವಾಮಾನದಲ್ಲಿ ವೈಪರೀತ್ಯ, ಮಾನವನಿಂದ ನಿಸರ್ಗಕ್ಕೆ ಬಹಳ ಹಾನಿ ಆಗಿದೆ, ಬಹಳ ಹಾನಿ ಇದೆ. ನೋಡ್ರಿ ನಾವು ಈಗ ಅಟಾಮಿಕ್ ಬಾಂಬ್ಗಳನ್ನು ತಯಾರು ಮಾಡಕ್ಕೆ ಎಷ್ಟೋ ಜನ ರಾಷ್ಟ್ರಗಳು ಪೈಪೋಟಿ ಇಲ್ಲದೆ ಆಮೇಲೆ ಇದರಿಂದ ಎಷ್ಟು ಯುರೇನಿಯಂ ಎಲ್ಲ ಉಪಯೋಗ ಮಾಡ್ತಾರೆ, ಆಮೇಲೆ ಹವಾಮಾನವನ್ನು ಎಷ್ಟು ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಈಗೆಲ್ಲ ಯುದ್ಧಗಳಾಗ್ತಾ ಇದೆ, ಮರುಭೂಮಿಯಲ್ಲಿ ಅದನ್ನು ಟೆಸ್ಟ್ ಮಾಡ್ತಾರೆ, ಅದರಿಂದ ನಿಸರ್ಗದ ಮೇಲೆ ಎಂತ ಒಂದು ಪರಿಣಾಮ ಆಗ್ತದೆ. ಎಲ್ಲವೂ ಈ ಹಸಿರುವಿನ ಪರಿಣಾಮಕ್ಕೆ ಕಾರಣ ಆಗಿದೆ, ನಮ್ಮ ರೈತ ಬಾಂಧವನ ಕಣ್ಣಲ್ಲಿ ನೀರು ತರಿಸಿದೆ. ಇದು ಏನ್ ಹೇಳ್ತಾ ಇದ್ರಲ್ಲ, ಇದು ಪ್ರಸ್ತುತ ವಿಷಯ ಇದು. ಹೀಗಾಗಿನೇ ರೈತರು ಏನ್ ಮಾಡ್ಬೇಕಂತ ಅವ್ರಿಗೂ ತೋಚ್ತಾ ಇಲ್ಲ. ಈಗ ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಾವು ಮನುಷ್ಯರೇ. ಡಾಕ್ಟರ್ ಜೆ ಹೊಸಮಠ ಅವರು ಬಹಳ ಅದ್ಭುತವಾಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಸಮುದ್ರದ ನೀರು, ಹೌದು, ಅದ್ ಹೇಗೆ ಆವಿಯಾಗಿ ಹೋಗ್ತದೆ, ವಾತಾವರಣದ ಒಂದು ಪರಿಣಾಮ ಸಮುದ್ರದ ನೀರ್ ಮೇಲೆ ಹೆಂಗ ಆಗ್ತದೆ, ಅಂದ್ರೆ ಉಷ್ಣಾಂಶ ಕಡಿಮೆ ಆತಂದ್ರೆ ಸಮುದ್ರದ ಮೇಲ್ಮಟ್ಟ ಸರಿಯಾಗಿ ಕಾಯ್ಲಿಲ್ಲ ಅಂದ್ರೆ ಏನ್ ಆಗ್ತದೆ, ಜಾಸ್ತಿ ಕಾಯ್ದ್ರೆ ಏನಾಗ್ತದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಅದಕ್ಕೆ ಈಗಾಗಲೇ ನಾನು ಹೇಳಿದಂಗೆ 2023 ಮತ್ತು 2024 ನಾನು ಉದಾಹರಣೆ ತಗೊಂಡು ಹೇಳ್ತೇನೆ. 2023 ಮಳೆಯು ಸಮರ್ಪಕವಾಗಿ ಆಗಲಿಲ್ಲ, ಇದಕ್ಕೆ ನಾವು ಎಲ್ನೀನೋ ಪರಿಣಾಮ ಅಂತ ಹೇಳ್ತೀವಿ. ಅದೇ 2024ರಲ್ಲಿ ಲಾನೀನ ಪರಿಣಾಮ ಬಂದಿತ್ತು. ಹಾಗಿದ್ರೆ ಇದು ಎಲ್ನೀನೋ ಅಂದ್ರೇನು, ಲಾನೀನ ಎಂದರೇನು ಅನ್ನುವಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ರೈತರಿಗೆ ವೈಜ್ಞಾನಿಕ ಮಾಹಿತಿ ಇರಬೇಕು. ಅವ್ರಿಗೆ ಅಂದ್ರೆ ಏನು ನಮ್ಮನ್ನು ರಕ್ಷಣೆ ಮಾಡೋದು ಯಾರು, ಹೌದೌದು, ನಾವು ಯಾರಿಂದ ಮೋಸ ಹೋಗ್ತಾ ಇದ್ದೀವಿ, ಮಳೆ ಯಾಕೆ ಹಿಂಗ್ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಯಾಕೆ ಬರ್ತಾ ಇಲ್ಲ, ಆಮೇಲೆ ನಾನ್ ಮಾಡೋ ತಪ್ಪೇನು ಗೊತ್ತಾಗ್ತದೆ. ಹೌದು, ಮಳೆ ಯಾಕೆ ತಡವಾಗಿ ಬರ್ತಾ ಇದೆ. ಒಂದು ಈಗ ನೋಡಿ, ಈ ವರ್ಷ ಮಳೆ ಅವಧಿ ಪೂರ್ವ ಬಂದಿದೆ, ಅವಧಿ ಪೂರ್ವ. ಈಗ ನಾವು ಜೂನ್ ಮೊದಲನೇ ವಾರದಲ್ಲಿ ಮಳೆ ಬರಬೇಕಂತೇಳಿ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಹೇಳ್ತಾ ಇದೆ, ಆದ್ರೆ ಈ ವರ್ಷ ಹೇಳಿದೆ ಈ 24 ಬಂದ್ಬಿಟ್ಟಿದೆ. ಜೂನ್ ಒಂದು ಅಥವಾ ಮೇ ಮೂವತ್ತೊಂದಕ್ಕೆ ಬರೋದು ಸಾಮಾನ್ಯವಾಗಿ ಈ ಕಡೆ ಜೂನ್ 7ಕ್ಕೆ ಬರ್ತಿತ್ತು. ಹಾ 24ಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಇದು ಆಗ್ಲೇ ಕೇರಳವನ್ನು ಪ್ರವೇಶಿಸಿದೆ ಆಗಾಗ್ಲೇ, ಇನ್ನೊಂದಷ್ಟು ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೂ ಬರ್ತದೆ ಈಗ. ಆದ್ರೆ ಈಗೇನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಮುಂಗಾರು ಮುಂಚೆ ಬರುವಂತ ಏನು ಒಂದು ಅಡಮಳೆ ಅಂತ ಹೇಳ್ತಾಳೆ, ಪ್ರೀ ಮಾನ್ಸೂನ್ ಶವರ್ಸ್, ಇವು ಸಮರ್ಪಕವಾಗಿ ಆಗಿದಾವೆ. ಈ ರೀತಿ ಆದಾಗ ಏನಾಗಿದೆ, ಭೂಮಿಯಲ್ಲಿ ತೇವಾಂಶ ಬಹಳ ಚೆನ್ನಾಗಿದೆ. ಈ ರೀತಿ ಒಂದು ಉಪಯೋಗವನ್ನು ಮಾಡ್ಕೊಂಡು ನಮ್ಮ ರೈತರು ಬಿತ್ತನೆ ಮಾಡಬಹುದು, ಬಿತ್ತನೆಗೆ ಬಹಳ ಅನುಕೂಲ ಅನುಕೂಲ. ಅಸಮರ್ಪಕವಾಗಿ ಮಳೆ ಯಾಕೆ ಬರ್ತಾ ಇದೆ, ಈ ಒಂದು ವೈಪರೀತ್ಯಕ ಕಾರಣ ಏನಂತ ಹೇಳಿ ಒಂದು ಎರಡು ಇದರಲ್ಲಿ ಹೇಳ್ತೇನೆ ನಾನು. ಒಂದು ಎಲ್ನೀನೋ ಮತ್ತು ಇನ್ನೊಂದು ಲಾನಿನ ಪರಿಣಾಮ ಏನಂತ ಹೇಳಿ. ಎಲ್ನೀನೋ ಸಂದರ್ಭ ಇದು ಯಾವಾಗ ಬರ್ತದೆ, ಈ ಪ್ರಕ್ರಿಯೆ ಯಾವಾಗ ಶುರುವಾಗ್ತದೆ ಅಂತಂದ್ರೆ, ಎಲ್ನೀನೋ ಕೆಲವೊಂದು ತಿಂಗಳುಗಳಲ್ಲಿ ಈ ವಾಣಿಜ್ಯ ಮಾರುತಗಳಂತ ಏನಿರ್ತಾವಲ್ಲ ಇವು ದುರ್ಬಲವಾಗಿದ್ದಾಗ, ಅಂದರೆ ಬಿಸಿಯಾದಂಥ ಸಾಗರದ ನೀರು ಪೂರ್ವದಿಂದ ಪಶ್ಚಿಮಕ್ಕೆ ಆಸ್ಟ್ರೇಲಿಯಾ ಮುಖಾಂತರ ಚಲಿಸಲು ಸಾಧ್ಯವಾಗುವುದಿಲ್ಲ. ಆವಾಗ ದಕ್ಷಿಣದ ಓಲಾಟ ಅಂತ ಒಂದು ನಾವು ವಿದ್ಯಮಾನ ಜರುಗ್ತದೆ, ಅದನ್ನು ನಾವು ಸದರ್ನ್ ಆಸಿಲೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಒಂದು ದಕ್ಷಿಣದ ಓಲಾಟದ ಕ್ರಿಯೆಯಲ್ಲಿ ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗದ ಪೆರುವಿಯನ್ ಕೋಸ್ಟ್ ಅಂತ ಹೇಳ್ತೇವೆ, ಅಂದರೆ ಆ ಒಂದು ಕರಾವಳಿಯಲ್ಲಿ ಸಂಗ್ರಹವಾಗಿ ಮತ್ತೆ ಸೂರ್ಯನ ಶಾಖಕ್ಕೆ ಬಿಸಿಯಾಗಿ ಆವಿಯಾಗಿ ಮೋಡವಾಗಿ ದಕ್ಷಿಣ ಅಮೇರಿಕಾದಲ್ಲಿಯೇ ಹೆಚ್ಚಿಗೆ ಮಳೆ ಬಿದ್ದುಬಿಡ್ತದೆ. ಅಂದರೆ ಆ ಮಳೆ ನಮಗೆ ಬರಬೇಕಾಗಿದ್ದು ಅಲ್ಲೇ ಬಿದ್ದುಬಿಡ್ತದೆ, ಇದು ಅಸಹಜ. ಅಂದರೆ ಈ ರೀತಿ ಆಗೋದ್ರಿಂದ ಇದಕ್ಕೆ ನಾವು ಎಲ್ನೀನೋ ಪರಿಣಾಮ ಅಂತೇಳಿ. ಈ ರೀತಿ ಎಲ್ನೀನೋ ಪರಿಣಾಮ ಆದರೆ ನಮಗೆ ಆಸ್ಟ್ರೇಲಿಯಾ ಏನು ಬರಬೇಕಾಗಿತ್ತಲ್ಲ ಅದು ಬರದೆ ಆ ಮಾರುತಗಳು ಅವೇ ಮುಂದೆ ನೈಋತ್ಯ ಮಾರುತವಾಗಿ ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಇರುವಾಗ ಹೆಚ್ಚಿನ ಮಳೆಯನ್ನು ಎಲ್ಲಿ ಸುರಿಸಲ್ಪಡ್ತದೆ, ಎಲ್ಲಿ ದಕ್ಷಿಣ ಅಮೆರಿಕದ ಒಂದು ಕರಾವಳಿ ಗುಂಟ ಮತ್ತು ಪ್ರವಾಹವನ್ನು ತರಿಸ್ತದೆ. ಈ ಪ್ರವಾಹವನ್ನು ತರಿಸಿದಾಗ ಸ್ಪ್ಯಾನಿಷ್ ಭಾಷೆಯಲ್ಲಿ ಇದನ್ನ ನಾವು ಎಲ್ನೀನೋ ಅಂತ ಕರೀತಾರೆ. ಈ ಎಲ್ನೀನೋ ಅಂತಂದ್ರೆ ಅದಕ್ಕೆ ಚಿಕ್ಕ ಹುಡುಗ ಅಂತ ಇನ್ನೊಂದು ಹೆಸರು. ಇದು ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಸಂಭವಿಸಿದ್ದರಿಂದ ಇದನ್ನು ಚೈಲ್ಡ್ ಕ್ರಿಸ್ಟ್ ಅಂತ ಕರೀತಾರೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಡಿಸೆಂಬರ್ 25ನೇ ತಾರೀಕಿಗೆ ಕ್ರಿಸ್ಮಸ್ ನಾವು ಆಚರಣೆ ಮಾಡ್ತೀವಿ ಎಲ್ಲರೂ. ಅದ ಈ ತಿಂಗಳಲ್ಲಿ ಬರೋದ್ರಿಂದ ಇದಕ್ಕೆ ಚೈಲ್ಡ್ ಕ್ರಿಸ್ಟ್ ಅಂತಾನೂ ಕರೀತಾರೆ. ಇದು 2-7 ವರ್ಷಗಳಲ್ಲಿ ಒಂದ್ಸಲ ಸಂಭವಿಸ್ತದೆ ಇದರ ಅವಧಿ. ದಕ್ಷಿಣ ಅಮೆರಿಕದವರು ಇಂತಹ ಮಳೆಯ ತಮಗೆ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಬಹಳಷ್ಟು ನೀರು ಅಂದ್ರೆ ಮಳೆ ನೀರು ಬಂದು ಅಲ್ಲಿ ಅವರಿಗೆ ಮೀನುಗಾರಿಕೆಗೆ ತೊಂದರೆ ಆಗ್ತದೆ, ಆಮೇಲೆ ಬಹಳಷ್ಟು ಮಣ್ಣು ಕೊಚ್ಕೊಂಡು ಹೋಗ್ಬಿಡ್ತದೆ. ಈ ರೀತಿ ಇರುವಾಗ ಇಂಥ ಒಂದು ಮಳೆ ನಮಗೆ ಬೇಡ ಅಂತ ಹೇಳಿ ಯಾರು ದಕ್ಷಿಣ ಅಮೆರಿಕದ ಜನ ಹೇಳ್ತಾರೆ. ಈ ಎಲ್ನೀನೋದಿಂದ ಆಸ್ಟ್ರೇಲಿಯಾದ ಪೂರ್ವ ಭಾಗಕ್ಕೆ ತಂಪಾದ ಸಮುದ್ರದ ನೀರು ಇರುವುದರಿಂದ ಆಸ್ಟ್ರೇಲಿಯಾದಲ್ಲಿ ಸಂಪೂರ್ಣ ಬರಬಿಡ್ತದೆ. ಅಂದ್ರೆ ಮಳೆಯಲ್ಲಿ ಹೆಚ್ಚು ಬಿದ್ದ್ಬಿಡ್ತದೆ, ಅದೇ ಮಳೆ ನಮಗೆ ಬರಬೇಕಾಗಿದ್ದ ಅಲ್ಲಿ ಹೋಗ್ಬಿಡ್ತದೆ ಅಲ್ಲಿ. ಈ ರೀತಿಯಾಗಿ ದುರ್ಬಲಗೊಂಡಂಥ ನೈಋತ್ಯ ಮಾರುತಗಳು ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಬರುವಾಗ ಅತಿ ಕಡಿಮೆ ಮಳೆಯನ್ನು ಸುರಿಸುತ್ತವೆ. ಈ ರೀತಿಯಾಗಿದ್ದು 2023 ಮತ್ತು ಅದರ ಹಿಂದೆ ಏನು ಮಳೆಗಳು ತಡವಾಗಿ ಬಂದವಲ್ಲ ಈ ಒಂದು ಎಲ್ನೀನೋ ಕಾರಣದಿಂದನಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಎಲ್ನೀನೋ ಇದ್ದ ವರ್ಷದಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತಕ್ಕೆ ಹೆಚ್ಚಿನ ಮಳೆಯು ಬಾರದೆ ಬರದ ಛಾಯೆಯನ್ನು ನಾವು ಅನುಭವಿಸಿದ್ದೇವೆ. ದಾಖಲೆಗಳ ಪ್ರಕಾರ ಅಂದ್ರೆ ಈಗ ನಾವು ಎಷ್ಟು ವರ್ಷ ಇದು ಎಲ್ನೀನೋ ಬಂದಿತ್ತು 100 ವರ್ಷದ ನಾವು ಒಂದು ದಾಖಲೆಗಳನ್ನು ನೋಡಲಾಗಿ ಭಾರತವು 18 ಬಾರಿ ಬರಗಾಲಕ್ಕೆ ತುತ್ತಾಗಿದೆ. ಇದರಲ್ಲಿ ಪ್ರಮುಖವಾಗಿ 13 ಬಾರಿ ಬರಗಾಲಕ್ಕೆ ಎಲ್ನೀನೋ ಅನ್ನುವಂಥದ್ದು ಏನು ವಿದ್ಯಮಾನ ಇದೆ ಅನ್ನೋದು ಇದು ಕಾರಣವಾಗಿದೆ. ಈ ಎಲ್ನೀನೋ ಸಾಮಾನ್ಯವಾಗಿ 9-12 ತಿಂಗಳ ವರೆಗೆ ಇರ್ತದೆ ಇದು ಇದರ ಅವಧಿ. ಕೆಲವೊಮ್ಮೆ ಸತತ 2 ವರ್ಷಗಳವರೆಗೂ ಇರ್ತದೆ. ಅದೇ ರೀತಿಯಾಗಿ ನಾವು ಕೆಲವೊಂದು ವರ್ಷ ಸತತವಾಗಿ 2-2 ವರ್ಷನೇ ಬರವಣ್ಣ ನಾವು ಎದುರಿಸಿದ್ದೇವೆ. ಈ ಎಲ್ನೀನೋ ಪರಿಣಾಮದಿಂದ ತೀವ್ರವಾಗಿ ಪರಿಣಾಮ ಬೀರಿದಂಥ ವರ್ಷಗಳಂತಂದ್ರೆ 1982-83 ವರ್ಷ, 1997-98, 2023-24 ಇತ್ತಿತ್ತಲಾಗಿ 2 ವರ್ಷದಿಂದನೇ ನಾವು ಇದನ್ನು ಅನುಭವಿಸಿದ್ದೇವೆ. ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ಈ ಭೀಕರ ಬರವನ್ನು ಎದುರಿಸಿದ್ದೇವೆ. ಇದು ಎಲ್ನೀನೋ ಪರಿಣಾಮ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಕತ್ತೀರಿ ಪ್ರೊಫೆಸರ್ ಜೆ ಹೊಸಮಠ ಅವರೇ. ಅಂದ್ರೆ ಈಗ ಎಲ್ನೀನೋ ಹಾಗೂ ಲಾನಿನ ಇವೇನು ಈ ತರ ಈ ಪ್ರಭಾವ ಈ ಸರಿ ಇಲ್ಲ ಅಂದ್ರೆ ನಮ್ಮ ಅದೃಷ್ಟ. ಅಂದ್ರೆ ಈಗ ಲಾನಿನ ಹೋದ ವರ್ಷ ಬಂತು ಸರ್, ಹಾಗಿದ್ರೆ ಲಾನಿನ ಅಂದ್ರೆ ಏನು? ಈಗ ನಾನು ಎಲ್ನೀನೋ ಬಗ್ಗೆ ಹೇಳಿದ. ಹೌದು ಹೌದು, ಲಾನಿನ ಹೋದ ವರ್ಷ ಬಂದಿದ್ರು ಒಳ್ಳೇದಾಯ್ತಲ್ಲ, ಮಳೆ ಚಲೋ ಆಯ್ತು, ಮಳೆ ಚೆನ್ನಾಗಿತ್ತು. ಆದ್ರೆ ಲಾನಿನಾದಲ್ಲಿ ಏನಾಗ್ತದೆ, ಏನಾಗ್ತದೆ ದಕ್ಷಿಣ ಅಮೆರಿಕದಲ್ಲಿ ಏನೋ ಒಂದು ವೈಪರೀತ್ಯ ಕಾಣ್ತಲ್ಲ, ಅದೇ ನೀವು ಲಾನಿನ ವರ್ಷದಲ್ಲಿ ಏನಾಗ್ತದೆ ಅನ್ನೋದು ಹೇಳಿ. ಎಲ್ನೀನೋ ಆದ ನಂತರ ಬಿಸಿಯಾದ ನೀರು ದಕ್ಷಿಣ ಅಮೆರಿಕಾದಿಂದ ವಾಣಿಜ್ಯ ಮಾರುತಗಳು ಹೆಚ್ಚು ಪ್ರಬಲವಾದಾಗ ಅಲ್ಲಿ ದುರ್ಬಲಗೊಂಡಿತ್ತು, ಇಲ್ಲಿ ಮಾರುತಗಳು ಪ್ರಬಲಗೊಳ್ತವೆ. ಆಸ್ಟ್ರೇಲಿಯಾಕ್ಕೆ ಬರ್ತಾವೆ, ಅಲ್ಲಿ ಬಂದಂತ ಮಾರುತಗಳು ಹೆಚ್ಚು ಬಿಸಿಯಾಗಿ ಆ ನೀರು ಮೊದಲೇ ಬಿಸಿಯಾಗಿ ಬಂದಿರ್ತದ, ಆ ನೀರು ಮತ್ತಷ್ಟು ಬಿಸಿ ಆಗ್ತದ, ಅದು ಮೋಡವಾಗಿ ಪರಿವರ್ತನೆ ಹೊಂದ್ತದ, ನೈಋತ್ಯ ಮಾರುತವಾಗಿ ಮತ್ತೆ ಭಾರತ ಕಡೆ ಬರ್ತದ. ಈ ತರ ಆದಾಗ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ಇರುವ, ಅಂದ್ರೆ ನಮ್ಮ ಭಾರತ ಮತ್ತು ಟಿಬೆಟಿಯನ್ ಇದೇನಿದೆಲ್ಲ ಇವೆಲ್ಲ ಪ್ರಸ್ತ ಭೂಮಿ ಸೂರ್ಯನ ಶಾಖಕ್ಕೆ ಕಾದ್ ಬಿಟ್ಟಿರ್ತದ. ಜನವರಿ, ಫೆಬ್ರವರಿ, ಮಾರ್ಚ್, ಆಲ್ಮೋಸ್ಟ್ ಏಪ್ರಿಲ್ ತನಕ ಬಹಳಷ್ಟು ಭೂಮಿ ಕಾದಿರ್ತದೆ. ಎಲ್ಲಿ ಭೂಮಿ ಕಾದಿರ್ತದಲ್ಲ ಅಲ್ಲಿ ಸಾಂದ್ರತೆ ಕಡಿಮೆ ಇರ್ತದೆ, ಅಂದ್ರೆ ಲೋ ಪ್ರೆಷರ್, ನಾವು ಅದಕ್ಕೆ ಲೋ ಪ್ರೆಷರ್ ಅಂತೇವೆ. ಅವಾಗ ಇದೇನಾಗ್ತದೆ, ಹೈ ಪ್ರೆಷರ್ ಎಲ್ಲಿ ಇದಾಗ್ತದೆ ಅಂತಂದ್ರೆ ಹಿಂದೂ ಮಹಾಸಾಗರದ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಏನು ಮಹಾಸಾಗರಗಳಲ್ಲಿ ಅಲ್ಲಿ ಹೆಚ್ಚಿನ ಒತ್ತಡ ಇರ್ತದೆ. ಈ ಹೆಚ್ಚಿನ ಒತ್ತಡ ಇದ್ದಾಗ ಏನಾಗ್ತದೆ, ಈ ನೈಋತ್ಯ ಮಾರುತಗಳು ಅವೇನು ಬರ್ತಾವಲ್ಲ ಅವು ಬೀಸೋ ಮುಂದೆ ಆ ಒಂದು ವಾತಾವರಣ ಅಲ್ಲೇನು ಆವಿಯಾಗಿ ಹೋಗಿರ್ತದಲ್ಲ ನೀರು, ಅದನ್ನ ಮಳೆಯ ರೂಪದಲ್ಲಿ ತಗೊಂಡು ನಮಗೆ ಭಾರತಕ್ಕೆ ಬರ್ತಾವ. ಈ ರೀತಿಯಾಗಿ ಬಂದಾಗ ಏನಾಗ್ತದೆ, ಭಾರತಕ್ಕೆ ಒಳ್ಳೆಯ ಮಳೆಯನ್ನು ಸುರಿಸ್ತಾವ. ನೋಡ್ರಿ, ಕರೆನ ಹೇಳ್ಬೇಕಂದ್ರೆ ಪ್ರೊಫೆಸರ್ ಹೊಸಮಠ ಅವರೇ, ಈ ಹಿಮಾಲಯನ್ ರೇಂಜ್ ಏನಿದೆಯಲ್ಲ, ಹಿಮಾಲಯ ಗುಡ್ಡಗಳು ನಮಗೊಂದು ವರ. ಈಗ ಅದೇ ನೋಡಿ ಸರ್, ಇವೇನಿವೆ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳಿದ್ನಲ್ಲ, ಇವೇ ಮುಂದೆ ಬರ್ತಾ ಬರ್ತಾ ಹೋಗಿ ಮತ್ತ ನಾವು ಹಿಮಾಲಯನ್ ಗುಡ್ಡಕ್ಕೆ ಏನ್ ಬಡಿತಲ್ಲ ಮತ್ ತಿರುಗಿ ಬರ್ತಾವ, ಅದೇ ಮುಂದೆ ಈಶಾನ್ಯ ಭಾರತವಾಗಿ ಪರಿವರ್ತನೆ ಹೊಂದಿಕ್ಕದ ಅನುಕೂಲ ಅದ ನಮ್ಗೆ. ಹೌದ್ ಹೌದ್ರಿ, ನೋಡ್ರಿ ಅವತರ ಇರೋದ್ರೆ ಇವತ್ತು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ಮಳೆ ಆಗ್ತದೆ, ಮಂಗಳೂರು ಕಾರವಾರ ಕಡೆ ಎಷ್ಟು ಮಳೆ ಆಯ್ತು ಇದೆ ಸರ್, ಅಲ್ಲಿಂದ ಆ ಪ್ರಭಾವದಿಂದ ಉತ್ತರ ಕರ್ನಾಟಕ ಕೂಡ ಒಳ್ಳೆ ಮಳೆ ಆಯ್ತು. ಈಗ ರೈತ ಬಾಂಧವ ಮುಖದೊಳಗೆ ಬಹಳ ನನಗೆ ಮುಖ್ಯವಾಗಿ ಅಂದ್ರೆ ಈಗಲೇ ಮುಂಗಾರು ಬಿತ್ತಲಿಕ್ಕೆ ಆರಂಭ ಮಾಡಿದ್ದಾರೆ, ಬಹಳ ಅದ್ಭುತವಾಗಿ. ಯಾಕಂದ್ರೆ ಮುಂದೆ ಬಿತ್ತಿದ್ಮೇಲೆ ಸ್ವಲ್ಪ ಸಸಿ ಬರೋ ಟೈಮ್ ಮತ್ತಷ್ಟು ಮಳೆ ಆತಂದ್ರೆ ಅದು ಖಂಡಿತವಾಗಿ ಕೂಡ. ಈಗ ನೈಋತ್ಯ ಮುಂಗಾರು ಆಗ್ಲೇ ಅವಧಿ ಪೂರ್ಣ ಆಗ್ಲೇ ಭಾರತಕ್ಕೆ ಬಂದಿದೆ, ಕೇರಳಕ್ಕೆ ಆಗ್ಲೇ ಇದಾಗಿದೆ, ಈಗ ಅದು ಕರ್ನಾಟಕಕ್ಕೂ ಬರ್ತಾ ಇದೆ. ಈಗ ಈಗೇನು ಒಂದು ನಾವು ಮುಂಗಾರು ಮಳೆಕ್ಕಿಂತ ಮುಂಚೆ ಏನು ಒಂದು ನಾವು ಪ್ರೀ ಮಾನ್ಸೂನ್ ಶಾವರ್ಸ್ ಅಂತ ಏನು ತಗೊಂಡಿದ್ದಾರೆ, ಅಡಮಳೆ ಅಂತ ಏನು ಹೇಳ್ತೀವಲ್ಲ, ಬಿರುಸಿನ ಮಳೆಯಿಂದ ನಮ್ಮ ಎಲ್ಲ ಭೂಮಿಗಳು ತಂಪಾಗಿ ಬಿಟ್ಟಿದೆ. ಈ ಒಂದು ಅವಕಾಶ ಉಪಯೋಗ ಮಾಡಿಕೊಂಡು ನಮ್ಮ ಎಲ್ಲ ಬಿತ್ತಾ ಇದಾರೆ. ಅದಕ್ಕೆ ಈಗೇನು ಮುಂಗಾರಿಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೇಕಾಗಿರ್ತದಲ್ಲ, ಯಾರು ಭೂಮಿ ತಯಾರು ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಬಿತ್ತನೆ ಮಾಡಿಕೊಂಡ್ರೆ ಮುಂಬರುವ ಏನು ಮಳೆಗಳಿಗೆ ಆ ಫಸಲು ಒಳ್ಳೆ ರೀತಿಯಿಂದ ಬೆಳೆದು ಹೆಚ್ಚಿನ ಒಂದು ಉತ್ಪಾದನೆಯನ್ನು ಕೊಡ್ತದಂತ ಹೇಳಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ರೈತ ಬಾಂಧವರು ಆದಷ್ಟು ಬೇಗ ಈ ಅಂದರೆ ಜೂನ್ ಎರಡನೇ ವಾರದಿಂದ ಮಳೆ ಇಲ್ಲಿ ಹೆಚ್ಚಿನ ಆಗುವ ಮುನ್ಸೂಚನೆ ಈಗಾಗಲೇ ಹೇಳಿದೆ. ಜೂನ್ ಎರಡನೇ ವಾರಕ್ಕಿಂತ ಮೊದಲು ಬಿತ್ತನೆ ಮಾಡಿದ ಬಿತ್ತನೆ ಮಾಡಿದ ಒಳ್ಳೆಯದು ಒಳ್ಳೆಯದು. ಈ ಮೂರ್ನಾಲ್ಕು ದಿನಗಳ ಏನಿದೆ ಅಲ್ಲ ಬಹಳ ಒಳ್ಳೆ ಪ್ರಶಸ್ತ ಕಾಲ ಇದು. ಇನ್ನೊಂದು ನಮ್ಮ ಸೂಕ್ಷ್ಮವಾಗಿ ನಮ್ಮ ರೈತ ಬಾಂಧವರಿಗೆ ಹೇಳ್ಬೋದು, ಯಾಕಂದ್ರೆ ಈಗೆಲ್ಲ ಮನ್ಸೂನ್ ಶುರು ಆಗಿದೆ, ಯಾವಾಗ ಮಳೆ ಆಗ್ತದೆ ಮಾಡ ಯಾವ ರೀತಿ ಮಾಡಿತ್ತಂದ್ರೆ ನಮಗೆ ಮಳೆ ಆಗ್ತದೆ ನಾವು ವಿಚಾರ ಮಾಡ್ಬೇಕು. ಅವುಗಳು ಹೆಂಗೆ ಮಳೆ ಮೋಡ್ಗಳ ಕ್ಯುಮುಲೋನಿಂಬಸ್ ಕ್ಲೌಡ್ಗಳದಲ್ಲ ಅವು ಹೇಗೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದು. ಮಳೆ ಬರುವಂತ ಮೋಡಗಳಿಗೆ ನಾವು ಕ್ಲೌಡ್ ಬಿಯರಿಂಗ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಈ ಕ್ಲೌಡ್ ಬಿಯರಿಂಗ್ ಕ್ಲೌಡ್ಸ್ ಏನಿದಾವಲ್ಲ ಇದು ಭೂಮಿಯ ಮೇಲ್ಗಡೆ ಅಂದ್ರೆ ಬಹಳ ಅಂತರದಲ್ಲಿ ಇರೋದಿಲ್ಲ, 6 ಕಿಲೋಮೀಟರ್ ಒಳಗಡೆ ಇರ್ತಾವ. ಇದು ಒಳಗಡೆ ಏನಾಗ್ತದ, ಈ ಒಂದು ಮೋಡಗಳು ತಯಾರಾದಾಗ ಕಪ್ಪು ಮಿಶ್ರಿತ ಏನು ಒಂದು ಮೋಡಗಳು ಏನ್ ಕಾಣ್ತಾವಲ್ಲ ಆ ಮೋಡಗಳು ಹೆಚ್ಚಿನ ಮಳೆಯನ್ನು ಸುರಿಸ್ತಾವ. ಈ ಹೆಚ್ಚಿನ ಮಳೆಯನ್ನು ಸುರಿಸುವಂತ ಮೋಡಗಳ ಏನಿದಾವಲ್ಲ ಇವು ಸಾಮಾನ್ಯವಾಗಿ ಈಗೇನು ಮುಂಗಾರು ಆಗಲೇ ಪ್ರವೇಶ ಆಗಿದೆಲ್ಲ ಇವು ಲೋವರ್ ಸ್ಟ್ರಾಟನಲ್ಲಿ ಮೂವ್ ಆಗ್ತಾ ಇರ್ತವೆ ಅಂದ್ರೆ ಹೋಗ್ತಾ ಇರ್ತವೆ. ಈ ರೀತಿ ಆಗ್ತಾ ಇರುವಾಗ ಈ ಮೋಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನು ಸುರಿಸ್ತವೆ. ಈಗಾಗಲೇ ಹೇಳಿದೆ ನಮ್ಮ ರೈತರು ನಕ್ಷತ್ರದ ಪ್ರಕಾರ ರೋಹಿಣಿ ಮಳೆ ಬಂದಿದೆ ಒಳ್ಳೆಯ ರೀತಿ ಇದೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಮಳೆಗಳಿಗೆ ಹೆಸರಿಟ್ಟಿದ್ದಾರೆ ಮಗಿ ಮಳೆ. ಮಗಿ ಮಳೆ ಅಂದ್ರೆ ಮಗಿ ತಗೊಂಡು ಸುರಿಯುವುದಂಗೆ ಅಂತ ಹೇಳ್ತಾರೆ. ಎಲ್ಲ ಇದು ಸಹ ಇವೇನಿದಾವಲ್ಲ ಈ ಮೋಡಗಳ ಒಂದು ಆಧಾರದ ಮೇಲೆ ನಾವು ಹೇಳಬೇಕಾಗತ್ತೆ. ಆದ್ರೆ ನಮ್ಮ ಪೂರ್ವಜರು ಏನು ಒಂದು ಈ ಮಳೆಗಳನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಆ ಮಳೆ ಯಾವ ರೀತಿಯಾಗಿ ಬರ್ತದೆ ಅದಕ್ಕೆ ತಕ್ಕಂಗೆ ಆ ಹೆಸರುಗಳ ಆ ನಕ್ಷತ್ರಗಳನ್ನ ಅವರು ಸೂಚಿಸಿದ್ದಾರೆ. ನಿಜವಾಗ್ಲು ಅವರು ಬಹಳ ಒಳ್ಳೆ ಇದನ್ನ ಕೆಲಸ ಮಾಡಿದ್ದಾರೆ. ಯಾದ್ರೂ ಒಂದ್ ಹೇಳ್ಬೇಕಂತಂದ್ರೆ ಈ ನಕ್ಷತ್ರದ ಪ್ರಕಾರ ಈಗ ಮಳೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಈಗಾಗಲೇ ಹೇಳಿದಂಗೆ ಹವಾಮಾನದ ವೈಪರೀತ್ಯ, ಈ ಹವಾಮಾನ ವೈಪರೀತ್ಯಕ್ಕೆ ನಾವೇ ಮನುಷ್ಯರೇ ಕಾರಣ, ಮತ್ತೆ ಯಾರಲ್ಲ. ನೋಡ್ರಿ ಹುಣಿ ಮಳೆ ಬಂದದ ಅಂದ್ರೆ ಈಗ ಈಗ ಹೇಳ್ಬೇಕಂತಂದ್ರೆ ಕಳೆದ 2 ವರ್ಷಗಳಿಂದ ನೋಡಿದ್ರೆ ಈ ವರ್ಷ ಬಹಳ ಚೆನ್ನಾಗಿದೆ, ಅವಧಿ ಪೂರ್ವ ಬಂದಿದೆ ಮಳೆ. ಆಮೇಲೆ ಇನ್ನೂ ಮುಂದೆ ಒಳ್ಳೆ ಮಳೆ ಬರ್ತದ, ಆಮೇಲೆ ನಮ್ಮ ಒಂದು ವಾಡಿಕೆ ಮಳೆಗಿಂತ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಅಂತೇಳಿ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಈಗ ನೋಡ್ರಿ ನಾವು ರೋಹಿಣಿ ಮಳೆ ಈಗ ಮುಂಗಾರಿಗಂತೀವಿ ನಾವು, ಅಂದ್ರೆ ಯಾವ ಮಳೆಗಳು ಬಂದ್ರೆ ನಮ್ಗೆ ಕ್ಷೇಮ, ಯಾವ ಮಳೆಗಳು ಬರದೇ ಇದ್ರೆ ಒಳ್ಳೇದು. ರೋಹಿಣಿ ಮಳೆ ಬಾದ್ರೆ ಮುಂಗಾರು ಬಹಳ ಚಲೋ ಬರ್ತದೆ. ಈಗ ನಾವು ಏನ್ ಹೇಳ್ಬೇಕಂತಾರೆ, ಈ ನಕ್ಷತ್ರಗಳ ಪ್ರಕಾರ ನಾವು ಹೇಳ್ತೇವೆ, ಒಂದೊಂದ್ಸಲ ನಕ್ಷತ್ರ ಪ್ರಕಾರ ಮಳೆನೆ ಬರೋದಲ್ಲ. ಹೌದು ಹೌದು. ಅವಾಗ ನಾವು ಹೇಗಿಲ್ಲ ಇದು ಹೇಳಿದ್ರು ಬರಲಿಲ್ಲ ಅಂತ ಆಗ್ತದೆ. ಅಂದ್ರೆ ಇದಕ್ಕೆಲ್ಲ ಕಾರಣ ಆಗಾಗಲೇ ಹೇಳದಂದ್ರೆ ಹವಾಮಾನ ವೈಪರೀತ್ಯನ ಮತ್ತೇನು ಅಲ್ಲ. ಆದ್ರೆ ನಮ್ಮ ಕೈಯಲ್ಲಿದೆ, ಈ ಮುಂಬರುವ ದಿನಗಳಲ್ಲಿ ನಾವು ಸಮರ್ಪಕವಾಗಿ ಎಲ್ಲ ಕೃಷಿ ಪರಿಕರಗಳನ್ನು, ಈಗೇನು ಆಧುನಿಕ ಕೃಷಿ ಪರಿಕರಗಳೇನಿದಾವಲ್ಲ ಅವನ್ನ ಸಮರ್ಪಕವಾಗಿ ಬೆಳೆಸಿದ್ದೇ ಆದಲ್ಲಿ ನಾವು ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬಹುದು. ಡಾಕ್ಟರ್ ಜಯ ಹೊಸಮಠ ಅವರೇ, ಹವಾಮಾನ ವೈಪರೀತ್ಯಗಳು ಅಂದ್ರೆ ಏನು? ಅಂದ್ರೆ ಹೇಗೆ ಮಾನ್ಸೂನ್ ಮಳೆಗಳು ನಮಗೆ ಪ್ರವೇಶ ಮಾಡ್ತಾವು, ಸಮುದ್ರ ಹೇಗೆ ಕಾಯ್ದು ಅದು ಹೇಗೆ ಮಾರುತಗಳನ್ನು ಸೃಷ್ಟಿ ಮಾಡ್ತದೆ, ಮತ್ತೆ ಜಾಗತಿಕವಾಗಿ ಇದು ಪರಿಣಾಮ. ಮನೆಗೊಂದು ನಾವು ಗಿಡ ಹಾಕಬೇಕು. ಈಗ ಉತ್ತರ ಕರ್ನಾಟಕದ ಎಷ್ಟೋ ಪ್ರದೇಶಗಳಲ್ಲಿ ಗಿಡಗಳಿಲ್ಲ, ಗಿಡಗಳನ್ನು ಕಡಿತಾ ಇದ್ದಾರೆ, ಹೊಸ ರೋಡ್ ಮಾಡ್ಯಾರ, ಅಲ್ಲೇ ಗಿಡಗಳಿಲ್ಲ. ಅದಕ್ಕೆ ನಾವು ಈ ಭೂಮಿಯ ತಾಪಮಾನ ಕಡಿಮೆ ಆಗೋದ್ರ ಕಡೆ ಲಕ್ಷ್ಯ ಹರಿಸಬೇಕು, ಮತ್ತೆ ರೈತ ಬಾಂಧವರು ಇವನ್ನೆಲ್ಲ ಗಮನಿಸಬೇಕು. ಹೌದು ಸರ್. ಈ ತಾಂತ್ರಿಕ ಮಾಹಿತಿಗಳು ನನಗಿನ್ ಗೊತ್ತಿಲ್ಲ ಅಂದ್ರೆ ಮಳೆ ಕೇಳುದಿಲ್ಲ. ಹೌದು ಸರ್. ಬೇಕಂದ ಮಳೆ ಸುರಿಸಂಗಿಲ್ಲ, ಬ್ಯಾಡ ಅಂದಾಗ ಮಳೆ ಬಿಡುದಿಲ್ಲ. ಹೌದು. ಅದಕ್ಕೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ ಕೃಷಿಯನ್ನು ಮಾಡಬೇಕು. ಅದಕ್ಕೆ ಸೂಕ್ಷ್ಮವಾಗಿ ಹವಾಮಾನ ಏನು ಬದಲಾವಣೆ ಆಗ್ತಿರ್ತದೆ ಅದನ್ನ ಗಮನಿಸಬೇಕು. ವಾರದಲ್ಲಿ ಎರಡು ಸಲ ನಾವು ಹವಾಮಾನ ಮುನ್ಸೂಚನೆಯನ್ನು ಕೊಡ್ತೀವಿ, ಮಧ್ಯಮಾವಧಿ ಹವಾಮಾನ ಮುನ್ಸೂಚನೆ ಅಂತ. ಒಂದು ಮಂಗಳವಾರ ದಿವಸ, ಇನ್ನೊಂದು ಶುಕ್ರವಾರ ದಿವಸ. ಅಂದ್ರೆ ಮುಂದಿನ 5 ದಿನಗಳಲ್ಲಿ ಹವಾಮಾನ ಯಾವ ರೀತಿ ಇರುತ್ತದೆ, ಆಮೇಲೆ ಯಾವ ರೀತಿ ಮಳೆ ಬರ್ತದೆ, ಎಷ್ಟು ತಾಪಮಾನ ಇರ್ತದೆ, ಆರ್ದ್ರತೆ ಎಷ್ಟಿರ್ತದೆ, ಆಮೇಲೆ ಗಾಳಿ ಬೀಸುವ ದಿಕ್ಕು ಎಷ್ಟಿರ್ತದೆ, ಗಾಳಿ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, ಇದನ್ನೆಲ್ಲ ನಾವು ಆಗಲೇ ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದು ನಮ್ಮ ರೈತ ಬಾಂಧವರಿಗೆ? ಹವಾಮಾನ ಯಾವ ರೀತಿ ಇರ್ತದೆ, ಹೆಂಗದ ಹವಾಮಾನ? ನಾವು ಬಿತ್ತಬೇಕಂತ ಮಾಡಿವ್ರಿ, ಬಿತ್ತೀವಿ, ಮುಂದೆ ಒಂದು ವಾರ ಆಗೈತೆ ಬಿತ್ತಿ, ಮುಂದೆ ಯಾವ ರೀತಿ ನಾವು ನಮ್ಮ ಪೈರುಗಳ ಮೇಲೆ ಕ್ರಮ ಕೈಗೊಳ್ಬೇಕು, ಬಹಳ ಮಳೆ ಆಗುದಿದ್ರೆ ಏನ್ ಮಾಡ್ಬೇಕ್ರಿ? ರೈತ ಬಾಂಧವರೇ ತಮ್ಮ ದೂರವಾಣಿ ಕೊಡ್ತಾ ಇದ್ದಾರೆ, ನೀವು ಬರ್ಕೊಳ್ಳಿ. 9444-6698 9444-6698. ಬಹಳ ಸಂತೋಷ ಪ್ರೊಫೆಸರ್ ಹೊಸಮಠ ಅವರೇ. ಹವಾಮಾನ ವೈಪರೀತ್ಯಗಳು ಇಲ್ಲಿ ತನಕ ಬಹಳ ವಿಸ್ತೃತ ಮಾಹಿತಿ ನೀಡಿದ್ರೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ರೈತ ಬಾಂಧವರೇ ಮನ್ಸೂನ್ ಉತ್ತಮವಾಗಲಿ, ಈ ಒಂದು ಆರಂಭ ಮುಂದೆ ನಿಮಗೆ ಉತ್ತಮ ಖುಷಿ ಸಮಾಚಾರವನ್ನು ನೀಡುವಂಗಾಗಲಿ. ನೀವು ಕೂಡ ವೈಜ್ಞಾನಿಕವಾಗಿ ತಾಂತ್ರಿಕ ಅಂಶಗಳನ್ನು ಬೀಜಾಮೃತ ಮಾಡಿರ್ಬೋದು ಅಥವಾ ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲಿರ್ಬೋದು ತಂತ್ರಜ್ಞರ ಸಹಕಾರ ತೆಗೆದುಕೊಂಡು ರೈತ ಸಂಪರ್ಕ ಕೇಂದ್ರಗಳ ಒಂದು ನೆರವಿನೊಂದಿಗೆ ಉತ್ತಮ ಬೆಳೆಯನ್ನು ಬೆಳೆದು ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ಪ್ರೊಫೆಸರ್ ಜಯ ಹೊಸಮಠ ಅವರೇ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮುಂಗಾರು ಬೆಳೆ ಬೆಳೆಯಲು ಹವಾಮಾನ ಸ್ಥಿತಿಗತಿ ಈ ಕುರಿತಂತೆ ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಜೆಎ ಹೊಸಮಠ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವ ಕೆಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿ ಎಜಯಿಸಿ ಬೀಗು. ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈಗ ಕೇಳಿ ಕೊಟಬಾಳದ ಶಂಕರಪ್ಪ ರಾಮಪ್ಪ ಸಂಕರ್ಣವರ್ ಅವರಿಂದ ಲಾವಣಿ ಪದ. ತಾಯಿಗೆ ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ, ಜವನರಾದ ನೀವೆಲ್ಲ ಜಗಬ ಕೊಡ್ರಿ. ತಾಯಿಗೆ ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ, ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ, ಹೌದು ಏನು ಮಾಡ್ತೀವಿ. ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ, ಹೌದು ಏನು ಮಾಡ್ತೀವಿ. ಸುತ್ತಮುತ್ತ ವೈರಿ ಜಾನ ಕತ್ತಿ ಕವಚ ಕಳೆದುಕೊಂಡು ಹೊತ್ತು ಕಾಯ್ಕೊಂಡು ಕುಳಿತಿತ್ತಪ್ಪ ಕಿತ್ತೋರಕ, ಕೇಳ್ರಿ ಹೊತ್ತು ಕಾಯ್ಕೊಂಡು ಕುಳಿತಿತ್ತಪ್ಪ ಕಿತ್ತೋರಕ. ಮಲ್ಲ ಸರ್ಜ ದೊರೆ ಆಗ ಎಲ್ಲ ತಿಳಿದು ಆಳತಿದ್ದ, ಎಲ್ಲಿಂದ ಲವೀದಿ ಬಂತು ಕಾಡಾಕ ಜೀವ ಬೇಡಾಕ. ಏ ಮೋಸದಿಂದ ಮಲ್ಲ ಸರ್ಜ ಘಾಸಿ ಆಗಿ ಹೋದನಪ್ಪ, ಆಸೆ ಉಳಿಯಲಿಲ್ಲ ಅವ ಬದುಕುದಕ, ಆಸೆ ಉಳಿಯಲಿಲ್ಲ ಅವ ಬದುಕುವುದಕ ಅರ್ಧ ಅಂಗ ಕಳೆದುಕೊಂಡ ಅರ್ಧ ಅಂಗಿ ಚೆನ್ನಮ್ಮ ಅರ್ಧ ಆಸೆ ಪುಟ್ಟ ಪೂರ ಮಾಡುವುದಕ ಪತಿ ಕೂಡುವುದಕ ಏ ದಿಟ್ಟತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ ನೋಡ್ರಿ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ ಏ ಗಂಡನ ಶಕ್ತಿ ನೆನೆಸ್ಯಾಳ ಗಂಡ ವೇಷ ಧರಿಸ್ಯಾಳ ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ ಹೌದು ನಾಶ ಮಾಡಕ